ಇದು ಕೃಷಿಗೆ ಸಂಬಂಧಪಟ್ಟದ ವಿದ್ಯಾಭ್ಯಾಸ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಆಕ್ಚುಲಿ ಏನಾದರೂ ನಮ್ಮ ತಂದೆಯವ್ರಿಗೆ ಏನಾದರೂ ಅನುಕೂಲ ಆಗುತ್ತೆ ಕೃಷಿ ನಾನು ಮಾಡೋದ್ರಿಂದ ಅಂತ ಆ ಬೇಸ್ ಇದನ್ನ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನಾನು ಈ ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್. ಆಕ್ಚುಲಿ ನಾನು ಬೇರೆ ಇಂಜಿನಿಯರಿಂಗ್ ಆ ಥರ ಎಲ್ಲ ಇತ್ತು ಮಾಡ್ಬೇಕನ್ನೋದು ಒಂದು ಅಷ್ಟು ಇಂಟೆನ್ಷನ್ ಇರಲಿಲ್ಲ ಸರ್ ಪ್ರಾಪರ್ ಆಗಿ. ನಮ್ಮ ತಂದೆಯವ್ರು ಕೇಳಿದ್ರು ಈ ಥರ ಎಲ್ಲ ಈ ಫೀಲ್ಡಿಗೆ ಯಾಕೆ ಆಯ್ಕೆ ಮಾಡ್ಕೊಂಡಿದ್ಯಾ ನೀನು, ಅಷ್ಟು ಅಪಾರ್ಚುನಿಟಿ ಇರೋದಿಲ್ಲ ನಿನಗೆ, ಸೊ ಮಾಡಬೇಡ ಅಂತ ಒಂದು ಅವ್ರು ಸಲಹೆ ನೀಡಿದ್ರು. ಇಲ್ಲ ನಾವು ಮಾಡಿದರೆ ಐತಿ, ಬೇಡಪ್ಪ ನಮಗೆ ಹಿಂಗೆ ಬೇರೆ ಫೀಲ್ಡಲ್ಲಿ ಆಯ್ಕೆ ಮಾಡಿಕೊಂಡ್ರೆ ನಾವು ಅವ್ರ ಕೆಳಗೆ ಅಂಡರ್ ನಾವು ದುಡಿಬೇಕಾಗತ್ತೆ, ಒಂದು ವೇಳೆ ನಾವು ಈ ಥರ ಅಗ್ರಿಕಲ್ಚರ್ ಫೀಲ್ಡ್ ಆರಿಸ್ಕೊಂಡ್ರೆ ನಮ್ಗೆ ತುಂಬ ಅವಕಾಶ ಇದೆ, ನಮ್ಗೆ ಹೊಲ ಇದೆ ಸರ್, ಅದರಲ್ಲೇ ನಾವು ಆಸಕ್ತಿ ತೋರಿಸ್ಕೊಂಡು ನಾವು ಬೇರೆ ಬೇರೆ ಏನು ಧಾರವಾಡ ಯೂನಿವರ್ಸಿಟಿ ಅವ್ರು ಏನು ನಮಗೆ ಸ್ಟಡೀಸ್ ಇದ್ರ ಮೂಲಕ ಎಲ್ಲ ಹೇಳ್ಕೊಟ್ಟಿದಾರಲ್ಲ ಆ ಪದ್ಧತಿಯನ್ನು ನಾವು ಇಲ್ಲಿ ಅಳವಡಿಸ್ಕೋಬೋದು ಅಂತ ಒಂದು ಅಡ್ವೈಸ್ ಇದು ಮಾಡಿದೆ ಸರ್ ನಮ್ಮ ತಂದೆಯವರಿಗೆ. ಈಗ ನಿಮ್ಮ ತಂದೆಯವರು ಕೃಷಿಕರಾಗಿದ್ದರಿಂದ ನೀವು ಈ ವಿದ್ಯಾಭ್ಯಾಸನ ಆಯ್ಕೆ ಮಾಡ್ಕೊಂಡಿದ್ದು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅನುಕೂಲ ಆಯ್ತು ಅನ್ಸುತ್ತೆ? ಹಾಂ ಸರ್ ಆಗಿದೆ. ಆ್ಯಕ್ಚುಲಿ ಏನಂದ ಒಂದು ಎಕ್ಸಾಂಪಲ್ ಹೇಳಬಲ್ಲೆ ನಾನು. ನಮ್ಮ ತಂದೆಯವರು ಮುಂಚೆ ಮಲ್ಬರಿ ಕಲ್ಟಿವೇಷನ್ ಅಂದರೆ ರೇಷ್ಮೆಯನ್ನು ತಗೊಂಡಿದ್ರಲ್ಲ, ಅವರಿಗೆ ನಾವು ತುಂಬ ಹೇಳ್ತಿದ್ವಿ ಈ ಥರ ತಿಪ್ಪೆ ಗೊಬ್ಬರ ಆಗಿರಲಿ ಇಲ್ಲಾಂದರೆ ಎರೆಹುಳ ಗೊಬ್ಬರಗಳನ್ನು ಹಾಕಿದರೆ ಇಳುವರಿ ಕೂಡ ತುಂಬ ಚಲೋ ಬರುತ್ತೆ, ಆಮೇಲೆ ಅದರಿಂದ ರೇಟ್ ಕೂಡ ತುಂಬ ಚೆನ್ನಾಗಿ ಸಿಕ್ಕೇ ಸಿಗುತ್ತೆ. ಆ ಥರ ಯೂಸ್ ಮಾಡಿ ಅಂತ ಹೇಳಿದರೆ ಮುಂಚೆ ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಅಂತ ಅವ್ರು ಒಂದೇನೋ ನೆಗೆಟಿವ್ ಇದರಿಂದ ಇಟ್ಕೊಂಡು ಹೇಳ್ತಿದ್ರು. ಇಲ್ಲ ಆಮೇಲೆ ಇವಾಗ ರೀಸೆಂಟಾಗಿ 2-3 years ಇಂತ ತಿಪ್ಪೆ ಗೊಬ್ಬರ ಹಾಕ್ಬೋದು, ಆಮೇಲೆ ಎರೆಹುಳ ಗೊಬ್ಬರ ಹಾಕಿ ಟ್ರೈ ಮಾಡಿದಾಗ ಅವರು ಈ ಥರ ಹಿಂಗೆ ಇಳುವರಿ ಚೆನ್ನಾಗಿ ಬಂದಿದೆ, ಇಲ್ಲ ನೀನು ಹೇಳೋದು ಕರೆಕ್ಟ್ ಆಗಿತ್ತು ಅಂತ ಒಂದು ಸಮ್ಮತಿ ಕೊಟ್ರಿ ಸರ್. ಅಂದರೆ ಮೊದಲು ನಿಮ್ಮ ತಂದೆಯವರೆಲ್ಲ ರಾಸಾಯನಿಕ ಕೃಷಿನೇ ಹೆಚ್ಚು ಮಾಡ್ತಾ ಇದ್ರ? ಹಾಂ ಸರ್ ಮಾಡ್ತಿದ್ರು. ಆ್ಯಕ್ಚುಲಿ ನಾವು ಮಾಡ್ತಿರ್ಲಿಲ್ಲ, ಅಂದರೆ ಈ ಥರ ಹಿಂಗೆ ಹೇಳಿ ಆಳ್ಗಳಿಗೆ ಹೇಳಿ ಮಾಡಿಸ್ತಿದ್ರು. ಅಂದರೆ ಬಿಸ್ನೆಸ್ಸಲ್ಲಿ ನಾವು ಒಂದು ಇಳಿಕೆಯನ್ನು ಕಂಡದಾಗ ಅಲ್ಲಿ ನಮಗೆ ಅಪಾರ್ಚುನಿಟೀಸ್ ಕಂಡು ಬರಲಿಲ್ಲ, ಹಾಗಾಗಿ ನಾವು ನಮ್ಮದೇ ಹೊಲ ಇದೆ ನಾವು ಯಾಕೆ ನಾವಾಗೆ ನಿಂತು ಮಾಡಿಸಿದಾಗ ಆಮೇಲೆ ಬೇರೆಯವ್ರಿಗೆ ಹೇಳಿ ಇದನ್ನು ಫಾಲೋ ಮಾಡ್ಕೊಂಡು ಹೋಗೋದಕ್ಕಿಂತ ನಾವಾಗಿ ನಿಂತು ಮಾಡಿಸಿದಾಗ ಅಲ್ಲಿ ಏನೋ ಒಂದು ಚಲೋ ಬೆಳವಣಿಗೆಯನ್ನು ಕಾಣಬಹುದು ಅಂತ ಉದ್ದೇಶಕ್ಕಾಗಿ ನಾವು ಕೃಷಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಅಂದರೆ ನಾವು ಈ ಕೃಷಿಯಲ್ಲಿ ನೀವು ಹೇಳ್ದಂಗೆ ತಿಪ್ಪೆ ಗೊಬ್ಬರ, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರ ಇವೆಲ್ಲ ಒಂದು ಸಾವಯವ ಗೊಬ್ಬರಗಳನ್ನ ಬಳಸಿದಾಗ ನಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡಬಹುದು ಮತ್ತು ಹೆಚ್ಚು ಇಳುವರಿಯನ್ನು ನಿರೀಕ್ಷೆ ಮಾಡ್ಬೋದು ಅಂತೀರಾ? ಹಾಂ ಸರ್ ಅದು 100% ಸರ್. ಅದರಲ್ಲಿ ಏನು ಒಟ್ಟು ಆ ಥರ ನೆಗೆಟಿವ್ ಅನ್ನೋದು ಬರೋದೇ ಇಲ್ಲ ಸರ್. ಇಲ್ಲ ಆ್ಯಕ್ಚುಲಿ ಏನು ಕೆಮಿಕಲ್ ಫರ್ಟಿಲೈಸರ್ ಆಗಲಿ ಏನೋ ಈ ಥರ ಹಿಂಗೆ ಪೆಸ್ಟಿಸೈಡ್ ಹಾಕೋದ್ರಿಂದ ಒಂದು ಕ್ರಾಪ್ಸ್ಗಳಿಗೆ ಅಥವಾ ಇದೆಲ್ಲ ಒಂದು ಹಾನಿಕರವನ್ನು ಉಂಟು ಮಾಡುತ್ತದೆ. ಆಮೇಲೆ ಇವಾಗಿನ ಜನ್ರೇಷನ್ನಲ್ಲಿ ಜಾಸ್ತಿ ಹೆಲ್ತ್ ಇಶ್ಯೂಸನ್ನೇ ಕಾಣ್ತಿದ್ದೀವಿ ಸರ್. ಬಿಕಾಸ್ ಆಫ್ ಏನ್ ರೀಸನ್ ಅಂತ ಅಂದರೆ ಈ ಥರ ಹಿಂಗೆ ಕೆಮಿಕಲ್ಸ್ ಫರ್ಟಿಲೈಸರ್ ಹಾಕೋದ್ರಿಂದ ಆರೋಗ್ಯದಲ್ಲಿ ನಾವು ಬಹಳ ಏರುಪೇರನ್ನು ಕಾಣ್ತಿದ್ದೀವಿ. ಈಗ ಏನ್ ಮೇನ್ ಬೇಕಾಗಿರೋದಂದ್ರೆ ಆರ್ಗ್ಯಾನಿಕ್ ಜಾಸ್ತಿ ಉಪಯೋಗಿಸಿ ನಮ್ಮ ಆರೋಗ್ಯ ಪದ್ಧತಿಯನ್ನು ಸುಧಾರಿಸ್ಕೋಬೇಕಂತ ಹೇಳ್ತಿದ್ದೀನಿ ಸರ್. ಅಂದ್ರೆ ನಾವು ಹೆಚ್ಚೆಚ್ಚು ಈಗ ರಾಸಾಯನಿಕ ಗೊಬ್ಬರಗಳು ಉಪಯೋಗಿಸಿದ್ದು ಮತ್ತೆ ರಾಸಾಯನಿಕ ಕ್ರಿಮಿನಾಶಕಗಳನ್ನು ಉಪಯೋಗಿಸಿದಂತ ಆಹಾರ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಒಂದು ಸ್ಥಿತಿನೂ ತುಂಬಾ ಕೆಡ್ತಾ ಇದೆ ಅಂತ ಅನ್ಸುತ್ತೆ. ಹಾ ಸರ್ ತುಂಬಾ ಹದಗೆಡ್ತಾ ಇದೆ ಅದು. ಇವಾಗಿನ ಜನರೇಷನ್ ಅಲ್ಲಿ ಜಾಸ್ತಿ ಫಾಸ್ಟ್ ಫುಡ್ ಅಂತ ಏನ್ ಕೇಳ್ತಿದೀವಿ ಇವಾಗಿನ ಮಕ್ಕಳು ಅದಕ್ಕೆ ವಲಸೆ ಹೋಗ್ತಿದ್ದಾರೆ. ಆ ಪದ್ಧತಿಯನ್ನ ನಾವು ಕಡಿಮೆ ಮಾಡ್ಬೇಕು. ಜಾಸ್ತಿ ತರಕಾರಿ ಹಣ್ಣು ಹಂಪಲುಗಳ ಈ ತರ ಒಂದು ಪ್ರೊಸೆಸ್ಡ್ ಆಗಿರ್ಲಿ, ಅಂದ್ರೆ ಜಾಸ್ತಿ ಫ್ರೂಟ್ಸ್ ವೆಜಿಟೇಬಲ್ಸ್ ಆರ್ಗ್ಯಾನಿಕ್ ಆಗಿ ಏನ್ ಪ್ರೊಡ್ಯೂಸ್ ಮಾಡಿರ್ತಾರಲ್ಲ ಅದಕ್ಕೆ ಒತ್ತು ಕೊಟ್ಟಿರೋಂತ ಇದಕ್ಕೆ ಮಾರಿ ಹೋಗ್ಬೇಕಂತ ಹೇಳ್ತಿದ್ದೀನಿ ಸರ್. ಇನ್ನು ನಿಮ್ ತಂದೆಯವರು ಯಾವ್ಯಾವ ತರ ಕೃಷಿ ಮಾಡ್ತಿದ್ರು, ಏನೇನು ಬೆಳೆಗಳು ಬೆಳೀತಿದ್ರು ನಿಮ್ಮ ಜಮೀನಲ್ಲಿ? ನಮ್ದು ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ನಾವು ನಮ್ದು ಒಣ ಬೇಸಾಯ ಪ್ರದೇಶ ಆಗುತ್ತಲ್ಲ ಹಾಗಾಗಿ ನಾವು ಹತ್ತಿ ಆಮೇಲೆ ಗೊಂಜಾಳ ಹಾಕ್ತಿದೀವಿ ಸರ್. ಅದ್ ಬಿಟ್ಟು ಮತ್ತೆ ಬೇರೆ ಯಾವ್ದು ಹಾಕ್ತಿಲ್ಲ. ನೀರಾವರಿ ಮಾಡಿದ ನಂತರ ಯಾವ ಬೆಳೆಗಳು ಬೆಳೀತಾ ಹೋದ್ರೆ? ಇಲ್ಲ ಸರ್ ನಮ್ದು ಮಳೆ ಆಶ್ರಿತ ಭೂಮಿ, ಶುಷ್ಕ ಪ್ರದೇಶ. ಹಾ ಸರ್ ಆಮೇಲೆ ಈಗ ಇದು ಮಲ್ಬೆರಿ ಕಲ್ಟಿವೇಶನ್ ಅಂದ್ರೆ ರೇಷ್ಮೆಗೋಸ್ಕರನೇ ಅಂದ್ರೆ ನೀರ್ ಬೇಕಾಗತ್ತಲ್ಲ, ಸೊ ಹಾಗಾಗಿ ನೀರನ್ನ ಬೋರ್ ಅನ್ನ ಹೊಡ್ಸ್ಕೊಂಡು ಅದ್ ಮಾಡ್ತಿದ್ದೀವಿ. ರೇಷ್ಮೆ ಕೃಷಿ ಲಾಭದಾಯಕ ಅನ್ಸುತ್ತಾ? ಹಾ ಸರ್ ತುಂಬಾ. ಇವಾಗ ಗವರ್ಮೆಂಟ್ ಸಬ್ಸಿಡಿ ಕೂಡ ಕೊಡ್ತಿದೆ ಸರ್. ಇವಾಗ ರೀಸೆಂಟ್ ಆಗಿ ಒಂದು 2-3 ಬೆಳೆಗಳಿಂದ ತುಂಬಾ ಲಾಭದಾಯಕನ ಕಾಣಿದಿವೆ. ಯಾಕಂದ್ರೆ 1 kg ಸುಮಾರು 1,100-1,200 ತನಕನೂ ಹೋಗಿದೆ ಸರ್ ರೇಟ್. ರಾಮನಗರ. ಹಾ ಸರ್, ಅಷ್ಟೊಂದು ಲಾಭದಾಯಕ ಕಂಡಿದೀವಿ. ಇವತ್ತು ನಮ್ಮ ತಂದೆಯವರು ರಾಮನಗರಕ್ಕೆ ಹೋಗಿದ್ರೆ ಸರ್, ನಮ್ಮ ತಮ್ಮ ಹೋಗಿದ್ದಾನೆ ಮಾರ್ಕೊಂಡ್ ಬರ್ಲಿಕ್ಕೆ. ಒಂದು ಕೆ ಜಿಗೆ ಅರೌಂಡ್ 935 928 ರೇಟ್ ಕೂಡ ಸಿಗುತ್ತೆ. ಚಲೋ ರೇಟ್ ಇದೆ ಸರ್ ಈ ಸಲ. ಮೇಲಾಗಿ ರೇಷ್ಮೆ ನಿರ್ವಹಣೆ ಮಾಡೋದು ಅಥವಾ ಈ ಕೃಷಿ ಮಾಡೋದು ಮೊದಲಷ್ಟೇನು ಕಷ್ಟ ಇಲ್ಲ. ಮೊದಲೆಲ್ಲ ಚಿಕ್ಕ ಮರಿಗಳನ್ನೆಲ್ಲ ಚಾಯ್ಕೆ ಮಾಡಬೇಕಾಗಿತ್ತು, ತಟ್ಟೆ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡಬೇಕಾಗಿತ್ತು. ಈಗೆಲ್ಲ ರಂಬೆ ಪದ್ಧತಿ ಬಂದಿರೋದ್ರಿಂದ ಮತ್ತು ಚಾಯ್ಕೆ ಹುಳುಗಳು ಒಂದು ಚಾಯ್ಕೆ ಸೆಂಟ್ರಿಂದ ನೇರವಾಗಿ ಸಿಗೋದ್ರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗಿದೆ ಅನಿಸುತ್ತೆ. ಹಾಂ ಸರ್, ಅದು ಖರೆ. ಯಾಕಂದರೆ ಇವಾಗ ಮುಂಚೆ ಆದರೆ ಆ ಥರ ಹಿಂಗೆ ರೈತರಿಗೆ ತೊಂದರೆ ಆಗತ್ತಿತ್ತು, ಹುಳುಗಳನ್ನು ತಂದೆ ಇದು ಮಾಡ್ತಿದ್ರು. ಆದರೆ ಇವಾಗ, ಹಾಂ ಸರ್, ಇವಾಗ ಚಾಕಿ ಸೆಂಟರ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಒಂದೇ ಜ್ವರ ದಾಟಿಸ್ಕೊಂಡು ಆಮೇಲೆ ರೈತರಿಗೆ ಕೊಡ್ತಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಿರ್ವಹಣೆ ಮಾಡೋದೇನ್ ತೊಂದರೆ ಆಗ್ತಿಲ್ಲ ಅಂತ ಅನಿಸ್ತಿದೆ ಸರ್. ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ರೇಷ್ಮೆ ಲಾಭದಾಯಕ ಅನ್ಸುತ್ತೆ. ಯಾಕಂದ್ರೆ ಬೇರೆ ಬೇರೆ ಬೆಳೆಗಳಿಗೆ ಸಾಕಷ್ಟು ಖರ್ಚು ಮಾಡಬೇಕು, ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ. ಹಂಗಾಗ್ಬಿಟ್ಟು ನಾವು ರೇಷ್ಮೆ ಹಾಕೊಂಡು ಕೆಲವು ರೈತರು ವರ್ಷದಲ್ಲಿ 8 ಬೆಳೆ ತೆಗೆಯಂತ ರೈತರು ಇದ್ದಾರೆ. ಕೊನೆ ಪಕ್ಷ ಒಂದೂವರೆ ತಿಂಗಳಿಗೆ 2 ತಿಂಗಳಿಗೆ ಒಂದು ಬೆಳೆ ತಗೊಂಡ್ರು ಆರಾಮ್ಸೆ ಜೀವನ ಮಾಡಬಹುದು ಅಂತೀರಾ? ಹಾ ಸರ್, ಅದಕ್ಕೆ ಏನು ಇದನ್ನೇ ಇಲ್ಲ ಸರ್, 1 ತಿಂಗಳಿಗೆ ಆರಾಮಾಗಿ ನಾವು ಬೆಳೆಗಳನ್ನ ತೆಗಿಬಹುದು ಸರ್. ಇದು ಮತ್ತೆ ಏನು ತೋಟಗಾರಿಕೆ ಬೆಳೆಗಳು ಬೆಳೀತಲ್ಲ ನಿಮ್ಮ ತಂದೆಯವರು? ಇಲ್ಲ ಸರ್, ಆಕ್ಚುಲಿ ನಮ್ಮ ತಂದೆಯವರು ಒಬ್ಬರೇ ಅಲ್ಲ ಸರ್, ಹಾಗಾಗಿ ಅವರು ಆಳುಗಳು ಅಂದರೆ ಸಿಗ್ತಾ ಇಲ್ಲ ನಮ್ಮೂರಲ್ಲಿ, ಹಾಗಾಗಿ ಆ ನಿರ್ವಹಣೆ ಮಾಡ್ಲಿಕ್ಕೆ ಬೇಕಾಗತ್ತಲ್ಲ ಸರ್, ಹಾಗಾಗಿ ನಾವು ಇದು ತೋಟಗಾರಿಕೆಯನ್ನೇನು ಫಾಲೋ ಮಾಡ್ತಿಲ್ಲ ಸರ್. ಕೃಷಿಯಲ್ಲಿ ಇನ್ನು ಬೇರೆ ಥರದ ಯಾವ ಥರ ಅನುಭವ ಇದೆ ನಿಮಗೆ? ಸರ್, ನಮ್ಮ ಯೂನಿವರ್ಸಿಟಿಯಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು ಸರ್. ಆ್ಯಕ್ಚುಲಿ ಅಲ್ಲೇ ನಾವು ಏನೋ ಒಂಥರ ಹೊಸ ಬೇರೆ ಫೀಲ್ಡಿಗೆ ಹೋಗಿ ಕಂಪೇರ್ ಮಾಡಿದರೆ, ನಮ್ಮ ಅಗ್ರಿ ಫೀಲ್ಡಿಗೆ ಕಂಪೇರ್ ಮಾಡಿದರೆ ತುಂಬ ಕಲಿತೀವಿ ಅಂತ ಅನ್ನಿಸ್ತು ಸರ್. ಆ್ಯಕ್ಚುಲಿ ಅಲ್ಲಿ ಪ್ರಾಕ್ಟಿಕಲ್ ಅಂತ ಇರುತ್ತಲ್ಲ, ಅಲ್ಲಿ ನಮಗೆ ಏನೋ ಜಸ್ಟ್ ಹಾಗೆ ಪ್ರಾಕ್ಟಿಕಲ್ ನಾಮಕಾವಾಸ್ತೆಯವಾಗಿ ಏನೋ ಬಿಡೋ ಇವ್ರು ಮಾಡ್ತಾರೆ ಅನ್ನಂಗಿಲ್ಲ ಸರ್. ನಮ್ಮ ಕಂಪ್ಲೀಟಾಗಿ ಟ್ರೈನಿಂಗ್ ಕೊಡ್ತಾರೆ ಸರ್. ಒಂದು ಈ ಥರ ಹಿಂಗೆ ಎರೆಹುಳ ಗೊಬ್ಬರ ಐತಲ್ಲ ಸರ್, ಅದು ನಾವೇ ಆ್ಯಕ್ಚುಲಿ 6 ಮಂತ್ಸ್ ಟ್ರೈನಿಂಗ್ ಇರುತ್ತೆ ನಮಗೆ. ನಮಗೆ ಕಂಪ್ಲೀಟಾಗಿ ಮಾಡ್ಲಿಕ್ಕೆ ಹೇಳ್ತಿದ್ರು, ಇಲ್ಲಾಂದ್ರೆ ಪೌಲ್ಟ್ರಿ ಫಾರ್ಮಿಂಗ್ ಇರುತ್ತೆ ಸರ್. ಈ ಥರ ಎಲ್ಲ ತುಂಬ ತುಂಬ ಬೇರೆ ಬೇರೆ ಟ್ರೈನಿಂಗ್ಸನ್ನು ಕೊಟ್ಟು ನಮಗೆ ಪ್ರಾಕ್ಟಿಕಲ್ ಸೆಷನ್ ಅಂತ ಪ್ರೊವೈಡ್ ಮಾಡ್ತಿದ್ದಾರೆ ಸರ್ ಅಲ್ಲಿ. ಅಂದರೆ ನಾವು ಅಲ್ಲಿ ಈ ಥರ ಒಂದು ನಾವು ವಿದ್ಯಾಭ್ಯಾಸ ಕಲಿತಾಗ ನಮ್ಮ ಕೃಷಿಯಲ್ಲಿ ಯಾವ್ಯಾವ ಥರ ಒಂದು ಅಳವಡಿಕೆ ಮಾಡ್ಕೊಂಡ್ರೆ ಯಾವ ಥರ ಕೃಷಿ ಮಾಡಿದ್ರು ಲಾಭದಾಯಕ ಅಂತೆಲ್ಲ ಗೊತ್ತಾಗುತ್ತೆ ಅನ್ಸುತ್ತೆ? ಹಾಂ ಸರ್, ಆ್ಯಕ್ಚುಲಿ ನಮಗೆ ಅಲ್ಲೇ ಒಂದು ಬೇಸ್ ಇರುತ್ತೆ ಸರ್, ನಮಗೆ ಗೊತ್ತೇ ಇಲ್ಲ, ನಾವು ಮಾಡೇ ಇಲ್ಲ ಅಂತ ಹೇಳಿ ಇದಾಗಲ್ಲ ಸರ್. ಅಲ್ಲಿ ಒಂದು ಏನೋ ನಾವು ಕಲ್ತಿರ್ತೀವಿ ಅಂತ ಅಂದರೆ ಅದನ್ನ ಮುಂದೆ ಅಳವಡಿಸ್ಕೋಬೋದು ಸರ್. ಏನೋ ಒಂಚೂರು ಇನ್ನು ಸಲಹೆ ತೊಗೊಂಡು ಬೇರೆಯವ್ರಿಂದ ಅದನ್ನ ನಾವು ಆ ಥರ ಮುಂದೆ ಅದು ಡೆವಲಪ್ ಮಾಡ್ಕೊಂಡು ಹೋಗ್ಬೋದು ಸರ್. ಕೃಷಿ ಒಟ್ಟು ಅನುಕೂಲ ಇದೆ ಸರ್. ಏಕ ಬೆಳೆಗಳನ್ನು ನಾವು ಅಳವಡಿಸ್ಕೋಬಾರ್ದು ಅಂತ ಹೇಳ್ತಿಲ್ಲ, ಆದರೆ ಏನಂತಂದರೆ ಇವಾಗಿನ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳನ್ನು ನಾವು ಅಳವಡಿಸ್ಕೊಂಡಾಗ ನಮ್ಮ ಏನು ಉಪಯೋಗ ಆಗುತ್ತೆ ಅಂದರೆ, ಒಂದು ಬೆಳೆಗಳಲ್ಲಿ ನಾವು ಲಾಭವನ್ನು ಕಾಣಬಹುದು, ಮತ್ತು ಇನ್ನೊಂದು ಬೆಳೆಗಳೇ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ರೈತರನ್ನು ಕೈ ಹಿಡಿಯುತ್ತೆ. ಸೊ ಹಾಗಾಗಿ ನಾವು ಮಿಶ್ರ ಬೆಳೆಗಳನ್ನು ನಾವು ಬೆಳಿಬೇಕಂತ ಹೇಳ್ತಿದ್ದೀನಿ ಸರ್. ಮತ್ತೆ ಈ ನರ್ಸರಿಗಳು ಮಾಡೋದ್ರಿಂದ ನರ್ಸರಿಯಲ್ಲಿ ಯಾವ ತರ ಸಸಿಗಳು ಸಿಗ್ತವೆ? ನೀವೀಗ ನರ್ಸರಿಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ರ ಅಂತ ಕಾಣೋಣ, ಅದರಲ್ಲಿಂದ ಯಾವ್ಯಾವ ತರ ಸಸಿಗಳು ಸಿಗ್ತಾ ಇದೆ ಸರ್? ಎಲ್ಲ ತರದ ಲೈಕ್ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಆರ್ನಮೆಂಟಲ್ ಪ್ಲಾಂಟ್ಸ್ ಆಗಿರ್ಬೋದು, ಎಲ್ಲ ತರಗಳ ಸಸಿಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು 1 ಎಕರಲ್ಲಿ ಇದೆ, ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಸರ್. ಎಲ್ಲ ಗ್ರಾಫ್ಟಿಂಗ್ ಮೆಥಡ್ ಲೈಕ್ ಹೊಸ ಹೊಸ ಪ್ರೊಪಗೇಷನ್ ಮೆಥಡ್ಸ್ ಆಗಿರ್ಬೋದು, ಗ್ರಾಫ್ಟಿಂಗು, ಲೇಯರಿಂಗು, ಈ ತರ ಹಿಂಗ ಮೆಥಡ್ಸ್ ಎಲ್ಲ ಫಾಲೋ ಮಾಡಿ ಒಳ್ಳೆ ಇಳುವರಿಯನ್ನ ಕಾಣ್ತಿದೀವಿ ಅಂತ ಹೇಳಬಲ್ಲೆ ಸರ್ ನಾನಿಲ್ಲಿ. ಇವಾಗ ಚಿಕ್ಕ ಸಸಿಗಳು ಇವಕ್ಕೆಲ್ಲ ಚೆನ್ನಾಗಿ ಆರೈಕೆ ಮಾಡ್ಬೇಕಾಗತ್ತೆ, ನೀರು ಗೊಬ್ಬರ ಎಲ್ಲ ಕೊಟ್ಟು ಯಾವ ರೀತಿ ಆರೈಕೆ ಮಾಡ್ತೀರ ಸರ್? ನರ್ಸರಿಯಲ್ಲಿ ಬೇರೆ ಬೇರೆ ಸಸಿಗಳಿರುತ್ತೆ, ಅಂದರೆ ಅದ್ರ ತಕ್ಕಂಗೆ ಅದು ಮಣ್ಣಿನ ಪ್ರಾಮುಖ್ಯತೆ ಆಗಿರ್ಬೋದು, ಲೈಕ್ ಫರ್ಟಿಲಿಟಿ ಆ ಥರ ಎಲ್ಲ ಹೇಳ್ತೀವಿ ನಾವು. ಅದರ ಬೇಸ್ಮೆಂಟ್ ಎಲ್ಲ ನೋಡಿಕೊಂಡು ಫರ್ಟಿಲೈಸರ್ಸ್ ಲೈಕ್ ಆ ಥರ ಅಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ಬಳಸ್ಬೋದು ಸರ್. ಇಲ್ಲೆಲ್ಲ ಸಸಿಗಳನ್ನ ನೀವು ಉತ್ಪಾದನೆ ಮಾಡ್ತೀರಾ? ಕೆಲವೊಂದನ್ನ ಇಲ್ಲೇ ನರ್ಸರಿಯಲ್ಲಿ ಮಾಡ್ತಿದ್ದಾರೆ, ಇನ್ನ ಕೆಲವೊಂದನ್ನ ಹೊರಗಡೆ ಬೇರೆ ಬೇರೆ ರಾಜ್ಯಗಳಿಂದ ತರಿಸ್ಕೊಂಡು ಅಂದ್ರೆ ಇವರಿಗೆ ಅನುಕೂಲ ಆಗಿದ್ದಲ್ಲಿ ಅವನ್ನ ಪ್ರೊಪಗೇಟ್ ಮಾಡಿ ಮತ್ತೆ ಜನಗಳಿಗೆ ಮಾರ್ತಾ ಇದ್ದಾರೆ ಸರ್. ಈಗ ಮಹಿಳೆಯರು ಈ ಕೃಷಿಯಲ್ಲಿ ತೊಡಕೊಂಡ್ರೆ ಅನುಕೂಲ ಅಂತೀರಾ? ಹಾ ಸರ್, ತುಂಬಾ ಅನುಕೂಲ ಇದೆ, ಅಂದ್ರೆ ತಂದೆ ತಾಯಿಗಳ ಸಪೋರ್ಟ್ ಮಾಡಿದಲ್ಲಿ ತುಂಬಾ ಅನುಕೂಲ ಇರುತ್ತೆ ಸರ್. ಬಹಳ ಸಂತೋಷ ಮಧು ಅವರು, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಅನುಭವಗಳ ಕುರಿತು ದಾವಣಗೆರೆ ತಾಲೂಕಿನ ಶಾಮನೂರಿನ ರೈತ ಮಹಿಳೆ ಮಧು ಜಗದೀಶ್ ಸರವಂದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3600 ಸಸಿ ಐತೆ. ನರೇಗೆಯಲ್ಲಿ ಇದ್ರೆ ಈ ಬೆಳೆ ಮಾಡೋಕ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು, ಏನು ಬೆಳೆ ಆದ್ರೂ ಮಾಡಬಹುದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಇನ್ನು ಮುಂದೆ ಕೇಳಿ. ಆಕಾಶವಾಣಿ ಚಿತ್ರದುರ್ಗ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ನೇಗಿಲ ಜಗಲಿ ಸರಣಿ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀನಿವಾಸ್ ವಿ ಚಿಂತಾಲ್ ಅವರೊಂದಿಗೆ ಇದೀಗ ಸಂದರ್ಶನ. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನೇಗಿಲ ಜಗಲಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಕೇಳುಗರೆ, ಇದು 26ನೇ ಕಾರ್ಯಕ್ರಮ, ಈ ಸರಣಿಯ ಕೊನೆ ಕಾರ್ಯಕ್ರಮ ಅಂತ ಹೇಳಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ದಾವಣಗೆರೆ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀನಿವಾಸ್ ವಿ ಚಿಂತಾಲ್ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನೇಗಿಲ ಜಗಲಿ ಕಾರ್ಯಕ್ರಮ ಸರಣಿ ನಮ್ದು 26ನೇ ಕಾರ್ಯಕ್ರಮ ಇದು. ನಾವು ಕಳೆದ 25 ಕಾರ್ಯಕ್ರಮಗಳಲ್ಲಿ ರೈತರಿಗೆ ಸಾಕಷ್ಟು ವಿಷಯ ತಲುಪಿಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಅಂದ್ರೆ ಬೇಸಾಯ ಕ್ರಮಗಳ ಬಗ್ಗೆ ನಾವು ಹೇಳಿದ್ವಿ, ರೋಗ ಕೀಟಗಳ ನಿರ್ವಹಣೆ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ವಿ, ಗೊಬ್ಬರಗಳನ್ನು ಯಾವ ರೀತಿ ಬಳಸಬೇಕು ಮತ್ತು ಯಂತ್ರಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದ್ರ ಜೊತೆಗೆ ನಮ್ಮ ಚರ್ಚಾ ಕಾರ್ಯಕ್ರಮಗಳಲ್ಲಿ ಈ ಗ್ರಾಮೀಣ ಆಚರಣೆಗಳ ಬಗ್ಗೆನೂ ನಾವು ಸಾಕಷ್ಟು ಮಾಹಿತಿಯನ್ನು ನಾವು ಕೊಡ್ತಾ ಬಂದಿವೆ. ಅದ್ರ ಜೊತೆಗೆ ಇಲಾಖೆಯ ಕಾರ್ಯಕ್ರಮಗಳು, ಇಲಾಖೆಯ ಯೋಜನೆಗಳು ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಅದನ್ನು ಯಾವ ರೀತಿ ಅವರು ಸದುಪಯೋಗ ಪಡೆದುಕೊಳ್ಳಬಹುದು ಅಂತಲೂ ನಾವು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಬಂದಿದ್ದೇವೆ. ಸರ್, ಈ ನೇಗಿಲ ಜಗಲಿ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದು ಅನಿಸಿಕೆಗಳು, ಈ ಕಾರ್ಯಕ್ರಮದ ಟೈಟಲ್ ಅಂತ ಹೇಳ್ತೀವಲ್ಲ ಜಗಲಿ, ಜಗಲಿ ನೇಗಿಲ ಜಗಲಿ ಅಂತ ಸೂಚಿಸಿದರೆ ತಾವು ಇದ್ರ ಬಗ್ಗೆ ಹೇಳ್ತಾವಾಗಿ ಸರ್. ಈ ನೇಗಿಲ ಜಗಲಿ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಜೊತೆಗೆ ಕೃಷಿ ಸಂಬಂಧಿತ ಒಂದು ಕಾರ್ಯಕ್ರಮವನ್ನ ನಾವು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಸಹೋದ್ಯೋಗಿಗಳು ಆಲೋಚನೆ ಮಾಡಿ ಒಂದು ನೇಗಿಲ ಜಗಲಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಪ್ರಾರಂಭ ಮಾಡಿದ್ದು ಮತ್ತೆ ತಾವೆಲ್ಲ ಅದನ್ನ ಕೇಳ್ತಾ ಬಂದದ್ದು ತಮಗೆಲ್ಲ ಗೊತ್ತಿದ್ದೇ ಇದೆ. ಈ ನೇಗಿಲ ಜಗಲಿ ಅಂತ ಒಂದು ಏನು ನಾಮಕರಣ ಆಯ್ತು ಈ ಕಾರ್ಯಕ್ರಮಕ್ಕೆ, ಅದಕ್ಕೆ ವಿಶೇಷವಾದಂತಹ ಒಂದು ಹಿನ್ನೆಲೆ ಇದೆ. ಜಗಲಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ್ಯ ಪರಿಸರದಲ್ಲಿ ಜಗಲಿಗೆ ಒಂದು ವಿಶೇಷವಾದಂತಹ ಒಂದು ಅರ್ಥ ಇದೆ. ನಾವು ಏನೇ ಸಾಮಾಜಿಕ ಆರ್ಥಿಕ ಕೃಷಿ ಸಂಬಂಧಪಟ್ಟಂತಹ ಏನೇ ಮಾತುಗಳಿದ್ರು ಕೂಡ ಮನೆ ಮುಂದಿನ ಜಗಲಿಯಲ್ಲೇನೆ ಆಗ್ತಾ ಇತ್ತು, ಈಗಲೂ ಕೆಲವು ಕಡೆ ಆಗ್ತಾ ಇದೆ. ಹಾಗಾಗಿ ಒಂದು ನೇಗಿಲ ಜಗಲಿ ಅಂತ ಹೇಳಿ ಹೆಸರು ಇಡಬೇಕು, ಇದಕ್ಕೊಂದು ನಾಮಕರಣ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಸಹೋದ್ಯೋಗಿಗಳು ನಾವೆಲ್ಲ ಯೋಚನೆ ಮಾಡಿ ಈ ನೇಗಿಲ ಜಗಲಿ ಅಂತ ಹೇಳಿ ಕಾರ್ಯಕ್ರಮವನ್ನು ಅಕ್ಟೋಬರ್ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ದಿವಸ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಪ್ರಾರಂಭ ಮಾಡಿದ್ವಿ. ತಾವೆಲ್ಲರೂ ಕೂಡ ಈ 25 ಸಂಚಿಕೆಗಳನ್ನು ಕೂಡ ತಾವೆಲ್ಲ ಕೇಳಿದಿರಿ, ಬಹಳಷ್ಟು ಮೆಚ್ಚುಗೆಗಳನ್ನು ಕೂಡ ವ್ಯಕ್ತಪಡಿಸಿದಿರಿ. ಮೊದಲನೇ ಸಂಚಿಕೆಯಲ್ಲಿ ನಾವು ಗಮನ ಹರಿಸಿದ್ದು ಈ ಕಾಂಪೋಸ್ಟ್ ಬಳಕೆ ಬಗ್ಗೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಇತ್ತೀಚಿನ ದಿವಸಗಳಲ್ಲಿ ದಿನಮಾನಗಳಲ್ಲಿ ಈ ರಾಸಾಯನಿಕ ಗೊಬ್ಬರಗಳ ಮೇಲೆ ಅತಿಯಾದ ಅವಲಂಬನೆಯಿಂದ ವೈಜ್ಞಾನಿಕವಾಗಿ ಕಾಂಪೋಸ್ಟ್ ತಯಾರಿಕೆಯ ಅಂಶಗಳತ್ತ ನಾವು ಗಮನ ಹರಿಸಬೇಕಾಗಿದ್ದರಿಂದ ನಾವು ಮೊದಲಿಗೆ ನಮ್ಮ ನೇಗಿಲ ಜಗಲಿ ಕಾರ್ಯಕ್ರಮದಲ್ಲಿ ಈ ಕಾಂಪೋಸ್ಟ್ ಬಳಕೆಯ ಬಗ್ಗೆ ನಾವು ವಿಶೇಷವಾದ ಒತ್ತನ್ನು ಕೊಟ್ವಿ. ಅದಕ್ಕೆ ಬಹಳಷ್ಟು ಜನ ಪ್ರೋತ್ಸಾಹಕರವಾಗಿ ನಮಗೆ ಪತ್ರಗಳನ್ನು ಕೂಡ ಬರೆದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬಂತು ಅಂತ ಹೇಳಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ನಂತರದ ವಾರದಲ್ಲಿ ಈ ಮುಂಗಾರು ಬೆಳೆಗಳಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ವಿ. ಹಾಗೆ ಹೆಚ್ಚು ಹೆಚ್ಚು ಕೀಟನಾಶಕಗಳನ್ನು ಬಳಕೆ ಮಾಡೋದ್ರಿಂದ ಏನು ದುಷ್ಪರಿಣಾಮಗಳಾಗ್ತವೆ ಇದ್ರ ಬಗ್ಗೆನೂ ಕೂಡ ನಾವು ಬೆಳಕನ್ನು ಚೆಲ್ಲಿದ್ವಿ. ಹಾಗೆ ಸಿಂಪರಣಾ ಸಮಯದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಪಾಲಿಸಬೇಕು ಅದ್ರ ಬಗ್ಗೆನೂ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಹೋದ್ವಿ. ಹಾಗೆ ಕೇವಲ ಮಾರುಕಟ್ಟೆಯಲ್ಲಿ ದೊರೆತಕ್ಕಂತಹ ಕೀಟನಾಶಕಗಳು ಅಲ್ಲದಲ್ಲೇ ನಾವು ಗ್ರಾಮ ಮಟ್ಟದಲ್ಲಿ ಸ್ಥಳೀಯವಾಗಿ ಏನು ಕೀಟನಾಶಕಗಳನ್ನು ತಯಾರಿಸಿಕೊಳ್ಬಹುದು ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಆ ಸಂಚಿಕೆಯಲ್ಲಿ ಕೊಡ್ತಾ ಹೋದ್ವಿ. ಈ ನೇಗಿಲ ಜಗಲಿಯಲ್ಲಿ ತಾವು ವಿಶೇಷವಾಗಿ ಗಮನಿಸೋದಾದ್ರೆ, ಇದು ನಮ್ಮ ಸಹೋದ್ಯೋಗಿಗಳೇ ಅಧಿಕಾರಿಗಳೇನೆ ಗ್ರಾಮೀಣ ಪರಿಸರದನ್ನ ಗಮನದಲ್ಲಿಟ್ಟುಕೊಂಡು ಅಲ್ಲಿ ಆಡ್ತಕ್ಕಂತಹ ಭಾಷೆಯಲ್ಲೇನೆ ಕೂಡ ಅವರು ತಯಾರಾಗಿ ನಮ್ಮ ಅಧಿಕಾರಿಗಳು ಚರ್ಚೆಯಲ್ಲಿ ಭಾಗವಹಿಸ್ತಿದ್ರು. ಯಾರು ಕೂಡ ಪ್ರೊಫೆಷನಲ್ ಆಗಿ ವೃತ್ತಿಪರ ಮಾತುಗಾರರಲ್ಲ, ಎಲ್ಲ ಯುವ ಅಧಿಕಾರಿಗಳೇನೆ ಈ ಕಾರ್ಯಕ್ರಮವನ್ನ ರೂಪಿಸಿದ್ರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮ 25 ಸಂಚಿಕೆಗಳನ್ನ ಮುಗಿಸಿದೆ ಅಂತಂದ್ರೆ ತುಂಬಾನೇ ಖುಷಿ ಆಗುತ್ತೆ. ನಂತರ ನಾವು ಗಮನಹರಿಸಿದ್ದು ವಿಶ್ವ ಆಹಾರ ದಿನಾಚರಣೆಯಲ್ಲಿ ಹೇಗೆ ಆರೋಗ್ಯಯುತವಾದಂತಹ ಆಹಾರವನ್ನು ನಾವು ಬೆಳೆಯಬೇಕು, ಮತ್ತೆ ವಿಶೇಷವಾಗಿ ಈ ಸಿರಿಧಾನ್ಯಗಳನ್ನು ನಾವ್ಯಾವ ರೀತಿಯಾಗಿ ಬೆಳೆಯಬೇಕು, ಮತ್ತೆ ಹೇಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಅದನ್ನು ರೂಢಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆನೂ ಕೂಡ ವಿಶೇಷವಾದ ಒತ್ತನ್ನು ನಾವು ಕೊಟ್ವಿ. ನಂತರ ಬಂದಂತಹ ಇದರಲ್ಲಿ ಹಿಂಗಾರು ಬೆಳೆಗಳ ಬೇಸಾಯ ಕ್ರಮಗಳ ಬಗ್ಗೆನೂ ಕೂಡ ನಾವು ವಿಶೇಷವಾಗಿ ಮಾಹಿತಿಯನ್ನು ಚರ್ಚೆಯ ಮೂಲಕ ನಾವು ಕೊಡ್ತಾ ಹೋದ್ವಿ. ನಂತರ ಭತ್ತದಲ್ಲಿ ಬರ್ತಕ್ಕಂತಹ ರೋಗಗಳು ಮತ್ತೆ ಅವುಗಳನ್ನ ಹೇಗೆ ಹತೋಟಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಗಮನ ಹರಿಸಲಿಕ್ಕೆ ರೈತರಲ್ಲಿ ಕೋರ್ಕೊಂಡ್ವಿ. ನಂತರ ವಿಶೇಷವಾಗಿ ಭತ್ತದಲ್ಲಿ ಅಂಗಮಾರಿ ರೋಗಕ್ಕೆ ಸಗಣಿ ರಾಡಿ ಬಗ್ಗೆನೂ ಕೂಡ ನಾವು ಹೆಚ್ಚು ಒತ್ತನ್ನು ನೀಡಿದ್ವಿ. ಇದು ದಾವಣಗೆರೆ ಜಿಲ್ಲೆಯಲ್ಲಿ ಈಗ ಹೆಚ್ಚು ಪ್ರಚಲಿತವಾಗ್ತಾ ಇದೆ. ಸಗಣಿ ರಾಡಿಯನ್ನ ನೀರು ಹೋಗುವಂತ ಮುಖಬಾಯಿಲಿ ಇಟ್ಟಾಗ ಗದ್ದೆ ಪೂರ್ತಿ ಅದು ಸಗಣಿ ನೀರು ತುಂಬಿಕೊಂಡು ಈ ಅಂಗಮಾರಿ ರೋಗ ನಿರ್ವಹಣೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಒತ್ತನ್ನು ನಾವು ಆ ಸಂಚಿಕೆಯಲ್ಲಿ ನೀಡಿದ್ವಿ. ನಂತರ ಸಂಚಿಕೆಗಳಲ್ಲಿ ದೀಪಾವಳಿ ಹಬ್ಬ, ನಾವು ತುಂಬಾ ಹಬ್ಬಗಳ ಆಚರಣೆಯನ್ನ ನಾವು ಈಗ ತುಂಬಾ ಯಾಂತ್ರಿಕೃತವಾಗಿ ಕೃತಕವಾಗಿ ಬಹಳ ಆರ್ಟಿಫಿಷಿಯಲ್ ಆಗಿ ಮಾಡ್ತಾ ಇದ್ದೀವಿ. ಹಾಗಾಗಿ ದೀಪಾವಳಿ ಹೇಗೆ ಆಚರಣೆ ಮಾಡಬೇಕು, ಅದರ ಮಹತ್ವವೇನು, ಆ ಎತ್ತುಗಳು ಇದರ ಪಾರಂಪರಿಕವಾಗಿ ಹಬ್ಬ ಆಚರಣೆ ಮಾಡೋದು ಯಾಕೆ ಬಂತು, ಅದರ ಬಗ್ಗೆ ಕೂಡ ನಾವು ಬೆಳಕನ್ನು ಚೆಲ್ಲಿದ್ವಿ, ಚರ್ಚೆಯಲ್ಲಿ ಅದನ್ನು ಅಂಶವಾಗಿ ಪರಿಗಣಿಸಿದ್ವಿ. ನಂತರ ಅದೇ ಸಂಚಿಕೆಯಲ್ಲಿ ಭತ್ತದಲ್ಲಿ ಬರ್ತಕ್ಕಂಥ ಕಂದು ಜುಗಿ ಹುಳುವಿನ ಹತೋಟಿ ಬಗ್ಗೆನೂ ಕೂಡ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಟ್ವಿ. ನಂತರ ಬಂದ ಸಂಚಿಕೆಯಲ್ಲಿ ಮಧುಮೇಹ ದಿನಾಚರಣೆ ಅಂಥೇಳಿ ನವೆಂಬರ್ 14ಕ್ಕೆ ನಾವು ಕಾರ್ಯಕ್ರಮದಲ್ಲಿ ಮಧುಮೇಹಿಗಳಿಗೆ ಸಿರಿಧಾನ್ಯ ಆಹಾರ ಪದ್ಧತಿ ಹೇಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಹೆಚ್ಚು ಒತ್ತನ್ನು ಕೊಟ್ವಿ. ಹಾಗೆ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಮಿಲೆಟ್ಸ್ ತೃಣಧಾನ್ಯಗಳು ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಆಯ್ಕೆ ಆಗಿರೋದ್ರಿಂದ ಯಾರಾದರೂ ಕೈಗಾರಿಕೆಗಳನ್ನ ಸಣ್ಣ ಉದ್ದಿಮೆಗಳನ್ನ ಪ್ರಾರಂಭ ಮಾಡಬೇಕು ಅಂತಂದ್ರೆ ಅವರಿಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ಆ ಸಂಚಿಕೆಯಲ್ಲಿ ನಾವು ಕೊಟ್ವಿ. ಹಾಗೆ ನಂತರ ನವೆಂಬರ್ 14ನೇ ತಾರೀಕಿನೇ ಮಕ್ಕಳಲ್ಲಿ ಕೃಷಿ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಒಂದು ಗೌರವವನ್ನ ಮೂಡಿಸಲಿಕ್ಕೆ ನಾವು ವಿಶೇಷವಾದಂತಹ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಇದಕ್ಕೂ ಕೂಡ ನಮ್ಮ ಕೇಳುಗರು ತುಂಬಾ ಹೆಚ್ಚಿನ ಕಾಳಜಿಯನ್ನು ವಹಿಸಿ ನಮಗೆ ಪತ್ರಗಳನ್ನು ಬರೆದಿದ್ದಾರೆ. ಹಾಗೆ ಆ ಕಾರ್ಯಕ್ರಮದಲ್ಲಿ ಬೆಳೆ ವಿಮೆ ಬಗ್ಗೆ, ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ಹೆಚ್ಚು ಒತ್ತನ್ನು ನಾವು ಆ ಕಾರ್ಯಕ್ರಮದಲ್ಲಿ ಕೊಟ್ವಿ. ನಂತರದ ಕಾರ್ಯಕ್ರಮಗಳಲ್ಲಿ ಬೆಳೆ ಕೊಯ್ಲು ಮಾಡುವಂಥದ್ದು, ಒಕ್ಕಣೆ ಮಾಡುವಂಥದ್ದು, ಕಣ ಮಾಡುವಂಥದ್ದು, ಅಕ್ಕಡಿ ಬೆಳೆಯಿಂದ ಆಗಂತಹ ಉಪಯೋಗಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಬಂದ್ವಿ. ನಂತರ ವಿಶ್ವ ಮಣ್ಣು ಆರೋಗ್ಯ ದಿನಾಚರಣೆಯಲ್ಲಿ ಮಣ್ಣಿನ ಆರೋಗ್ಯ ಯಾವ ರೀತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೆಚ್ಚು ಮಾಹಿತಿಯನ್ನು ಕೊಡ್ತಾ ಬಂದ್ವಿ. ಈ ಕುರಿತಂತೆ ಒಬ್ಬ ನಮ್ಮ ಕೇಳುಗರು ಗುರುಸ್ವಾಮಿ ಅನ್ನೋರು ಮಸ್ಕಲ್ ಹಿರಿಯೂರು ತಾಲೂಕು, ಅವರು ಕೂಡ ಮೆಚ್ಚಿ ಪತ್ರವನ್ನು ನಮಗೆ ಬರೆದಿದ್ದಾರೆ. ಪೋಷಕಾಂಶಗಳ ಅವಶ್ಯಕತೆ, ಹಸಿರೆಲೆ ಗೊಬ್ಬರಗಳನ್ನು ಬಳಕೆ ಮಾಡೋದ್ರ ಬಗ್ಗೆ, ಬೆಳೆ ಸಮೃದ್ಧಿಯಾಗಿ ಬರಬೇಕು ಅಂದ್ರೆ ಮಣ್ಣಿನ ಗುಣಮಟ್ಟ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಮಗೆ ಪತ್ರವನ್ನು ಬರೆದು ಕೂಡ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಹೀಗೆ ಹಲವಾರು ಓದುಗರು ಪ್ರತಿ ಸಂಚಿಕೆಯನ್ನು ಕೇಳ್ತಾ ಕೇಳ್ತಾ ನಮಗೆ ಏನು ಪತ್ರವನ್ನು ಬರಿತಾ ಹೋದ್ರೂ ಅವೇ ನಮಗೆ ಪ್ರೇರಕ ಶಕ್ತಿಯಾಗಿ ಮುಂದೆ ಬರುವಂತಹ ಸಂಚಿಕೆಗಳನ್ನ ಇನ್ನು ಗುಣಮಟ್ಟವನ್ನು ಹೆಚ್ಚು ಹೆಚ್ಚು ನಾವು ಕಾಪಾಡಿಕೊಳ್ಳಲಿಕ್ಕೆ ಅನುಕೂಲ ಆಯಿತು. ನಂತರ ರೈತರ ಹಕ್ಕುಗಳ ಬಗ್ಗೆ ಕೂಡ ಚರ್ಚೆ ಆಯಿತು. ಬೆಳೆ ಸಮೀಕ್ಷೆ ಬಗ್ಗೆ, ನನ್ನ ಬೆಳೆ ನನ್ನ ಹಕ್ಕು ಅನ್ನೋದ್ರ ಬಗ್ಗೆನೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ನಾವು ಚರ್ಚೆಯಲ್ಲಿ ಆ ಕಾರ್ಯಕ್ರಮ ಮತ್ತೆ ಅದನ್ನ ಬಳಕೆ ಮಾಡಿಕೊಂಡ್ವಿ. ನಂತರ ಶೇಂಗಾ ಬೆಳೆ ಬಗ್ಗೆ, ಹೊಸ ತಳಿಗಳ ಬಗ್ಗೆ, ಬೀಜೋಪಚಾರದ ಬಗ್ಗೆ, ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಹೆಚ್ಚು ಒತ್ತನ್ನು ನಾವು ಕೊಡ್ತಾ ಬಂದ್ವಿ. ಆಮೇಲೆ ಡಿಸೆಂಬರ್ 23 ಕಿಸಾನ್ ದಿವಸ, ರೈತರ ದಿನಾಚರಣೆ ದಿವಸ ನಮ್ಮ ಇಲಾಖೆಯಿಂದ ರೈತರಿಗೆ ದೊರೆತಕ್ಕಂತಹ ಸೌಲಭ್ಯಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ವಿ. ನಂತರ ಬೇಸಿಗೆ ಭತ್ತದಲ್ಲಿ ಸಸಿ ಮಡೆ ತಯಾರಿಕೆ, ಯಾಂತ್ರೀಕೃತ ಭತ್ತದ ಬಗ್ಗೆ, ಚಲ್ಲು ಭತ್ತದ ಬಗ್ಗೆ, ಹೀಗೆ ವಿವಿಧ ಬೇಸಾಯ ಕ್ರಮಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ವಿ. ಆಮೇಲೆ ಸ್ವಾಮಿ ವಿವೇಕಾನಂದ ದಿನಾಚರಣೆ, ರಾಷ್ಟೀಯ ಯುವಕರ ದಿವಸ ಅಂತ ನಾವು ಕರಿತೀವಿ, ಜನವರಿ 12. ಅವತ್ತು ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ, ಹಾಗಾಗಿ ಅವರನ್ನ ಮತ್ತೆ ಯಾವ ರೀತಿಯಾಗಿ ಕೃಷಿಯತ್ತ ಸೆಳೆಯಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆಯನ್ನ ನಾವು ಮಾಡಿದ್ವಿ. ಹಾಗೆ ಇಲಾಖೆಯ ಬಹಳಷ್ಟು ಯೋಜನೆಗಳ ಬಗ್ಗೆ, ಯುವಕರಿಗೆ ಯಾವ ರೀತಿ ಸಹಾಯ ಆಗುತ್ತೆ, ರೈತರು ಯಾವ ರೀತಿ ಅಳವಡಿಸಿಕೊಳ್ಳಬಹುದು, ಯುವಕರು ಯಾವ ರೀತಿ ಅಳವಡಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚಿನ ಚರ್ಚೆ ಆಯ್ತು ಅವತ್ತು. ನಂತರ ಸಂಕ್ರಾಂತಿ ಹಬ್ಬ ದಿವಸ ಅವತ್ತು ಕೂಡ ಒಕ್ಕಣೆ ಮಾಡುವಂಥದ್ದು, ಕಣ ಮಾಡುವಂಥದ್ದು, ಕಣಸುಗ್ಗಿ, ರಾಶಿ ಪೂಜೆ ಇವೆಲ್ಲ ನಾವೆಲ್ಲ ಮರ್ತೇ ಬಿಟ್ಟಿದ್ದೀವಿ. ಇಂತಹ ಕ್ರಮಗಳ ಬಗ್ಗೆ, ಇಂತಹ ಆಚರಣೆಗಳ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಟು ಮತ್ತೆ ಹಳೆಯ ದಿವಸಗಳನ್ನ ನೋಡಾಗಲಿ, ಒಕ್ಕಣೆ ಅದು ಒಂದು ಪೂಜ್ಯ ಭಾವನೆ, ಒಂದು ಲಕ್ಷ್ಮಿ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಟ್ವಿ. ರಾಶಿ ಪೂಜೆ ಮಾಡೋದ್ರ ಬಗ್ಗೆ ಕೂಡ ವಿಶೇಷವಾಗಿ ಅವತ್ತು ಚರ್ಚೆ ಮಾಡಿದ್ರು. ಆಮೇಲೆ ತೊಗರಿ, ಅವರೆ, ಔಡ್ಲ ಅದರ ಬಗ್ಗೆನೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟ ಹೊತ್ತು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ವಿ. ನಂತರ ಬಂದಂತಹ ಕಾರ್ಯಕ್ರಮದಲ್ಲಿ ಬೇಸಿಗೆ ಶೇಂಗಾದಲ್ಲಿ ಸಸ್ಯ ಸಂರಕ್ಷಣೆ, ಅಂತರ ಬೇಸಾಯ ಕ್ರಮಗಳು, ಜಿಪ್ಸಂ ಬಳಕೆ, ಮೇಲುಗೊಬ್ಬರ, ಇದರ ಬಗ್ಗೆನೂ ಕೂಡ ಹೆಚ್ಚು ಮಾಹಿತಿಯನ್ನು ನಾವು ಕೊಟ್ವಿ. ನಂತರ ಬಂದಂತಹ ಕಾರ್ಯಕ್ರಮದಲ್ಲಿ ಕಣ ಸುಗ್ಗಿ ಕಣ ಯಾವ ರೀತಿ ಮಾಡಬೇಕು, ಆಮೇಲೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಯಾವ ರೀತಿ ಸಂಗ್ರಹಣೆ ಮಾಡಬೇಕು, ಯಾವ ರೀತಿ ಜೋಪಾನ ಮಾಡಿಟ್ಕೋಬೇಕು, ಪಾರಂಪರಿಕವಾಗಿ ಬಂದಂತಹ ಬಿತ್ತನೆ ಬೀಜಗಳನ್ನು ಯಾವ ರೀತಿ ನಾವು ಕಾಪಾಡಿಟ್ಕೋಬೇಕು, ಮುಂದಿನ ಪೀಳಿಗೆಗೆ ಅದು ಸಿಗೋ ಹಾಗೆ ನಾವು ಯಾವ ರೀತಿ ಮಾಡಬೇಕು, ರೈತರ ಜೊತೆಗೆ ವಿನಿಮಯ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಹೆಚ್ಚಿನ ಒತ್ತನ್ನು ಕೊಟ್ವಿ. ಆಮೇಲೆ ಜಾನುವಾರುಗಳ ಸುರಕ್ಷತೆ ಬಗ್ಗೆನೂ ಕೂಡ ಈ ನೇಗಿಲ ಜಗಲಿ ಕಾರ್ಯಕ್ರಮದಲ್ಲಿ ನಾವು ಒಂದು ಎಪಿಸೋಡ್ ಅಲ್ಲಿ ರೈತರಿಗೆ ಮಾಹಿತಿಯನ್ನು ನಾವು ಕೊಟ್ವಿ. ನಂತರ ಭತ್ತದಲ್ಲಿ ಯಾಂತ್ರೀಕೃತ ನಾಟಿ ಬಗ್ಗೆ, ಹಾಗೆ ರಾಷ್ಟೀಯ ವಿಜ್ಞಾನ ದಿವಸ, ವಿಜ್ಞಾನಿಗಳ ಕೃಷಿ ವಿಜ್ಞಾನಿಗಳ ಸ್ಮರಣೆಯನ್ನು ಮಾಡಿಕೊಂಡ್ವಿ. ಕೃಷಿ ಬೆಳವಣಿಗೆಯಲ್ಲಿ ರೈತರ ಪಾತ್ರ, ಕೃಷಿ ವಿಜ್ಞಾನಿಗಳ ಪಾತ್ರ, ವಿಜ್ಞಾನಿಗಳ ಕೊಡುಗೆ, ಈ ರೀತಿಯಾಗಿ ನಾವು ಅವತ್ತು ಚರ್ಚೆಯನ್ನ ಮಾಡಿದ್ವಿ. ನಂತರ ಕೃಷಿ ಯಂತ್ರೋಪಕರಣಗಳ ಬಳಕೆಯ ಬಗ್ಗೆನೂ ಕೂಡ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಹೋದ್ವಿ. ಯಾಕಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಕೃಷಿ ಯಂತ್ರೋಪಕರಣಗಳಿಗೆ ಬಹಳಷ್ಟು ಬೇಡಿಕೆ ಇದೆ. ಕೃಷಿ ಯಂತ್ರೋಪಕರಣಗಳು ಇಲ್ಲದೆ ಹೋದ್ರೆ ಬೇಸಾಯ ಬಹಳ ಕಷ್ಟ ಅನ್ನೋ ಪರಿಸ್ಥಿತಿ ನಾವೆಲ್ಲ ಮುಟ್ಟಿರೋದ್ರಿಂದ ಬಹಳಷ್ಟು ಸುಧಾರಿತ ಉಪಕರಣಗಳು, ಕೃಷಿ ಉಪಕರಣಗಳ ಬಗ್ಗೆ ಅವತ್ತು ನಾವು ಚರ್ಚೆಯನ್ನ ಮಾಡಿದ್ವಿ. ನಂತರ ಬಂದಂತಹ ಎಪಿಸೋಡ್ ಅಲ್ಲಿ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ, ಆಮೇಲೆ ಅದರಲ್ಲಿ ಕೃಷಿ ಪರಿಕರಗಳನ್ನ ರೈತರು ಖರೀದಿಸಬೇಕಾದಾಗ ಏನೇನು ಅಂಶಗಳನ್ನ ಗಮನಿಸಬೇಕು, ಯಾವ ರೀತಿ ರಸೀದಿಗಳನ್ನ ಹಾಕಿಸ್ಕೋಬೇಕು, ಆಮೇಲೆ ಯಾವ ರೀತಿ ಕಾಪಿಡಬೇಕು, ಆಮೇಲೆ ಬಿತ್ತನೆ ಬೀಜಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಉಳಿಸಿಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಚರ್ಚೆಯ ಮೂಲಕ ಕೊಟ್ವಿ. ನಂತರ ಬಹಳಷ್ಟು ಮುಖ್ಯ ಅಂದ್ರೆ ಮಣ್ಣು ನೀರು ಸಂರಕ್ಷಣೆಯಲ್ಲಿ ರೈತರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆನೂ ಕೂಡ, ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಬಗ್ಗೆನೂ ಕೂಡ ಅವತ್ತು ಚರ್ಚೆಯಾಯಿತು. ವಿಶ್ವ ಅರಣ್ಯ ದಿವಸ, ಅರಣ್ಯದ ಇಂಪಾರ್ಟೆನ್ಸ್ ಮತ್ತೆ ಅದರ ಅನಿವಾರ್ಯತೆ ಬಗ್ಗೆನೂ ಕೂಡ ನಾವು ಹೆಚ್ಚು ಚರ್ಚೆ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಮಣ್ಣು ಪರೀಕ್ಷೆ, ಮಣ್ಣು ಮಾದರಿಯನ್ನು ಯಾವ ರೀತಿ ತೆಗಿಬೇಕು, ಮಣ್ಣಿನ ಆರೋಗ್ಯ ಕಾಪಾಡೋ ನಿಟ್ಟಿನಲ್ಲಿ ರೈತರ ಜವಾಬ್ದಾರಿ ಹೇಗೆ, ಮಣ್ಣನ್ನು ಯಾವ ರೀತಿ ನಾವು ಸ್ಯಾಂಪಲ್ ಮಾಡಬೇಕು, ಆಮೇಲೆ ಅದನ್ನ ಲ್ಯಾಬೊರೇಟರಿಗೆ ಯಾವ ರೀತಿ ಕಳಿಸಬೇಕು, ಮತ್ತೆ ಅಲ್ಲಿ ಬಂದಂತಹ ಶಿಫಾರಸುಗಳನ್ನು ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಹೆಚ್ಚು ಹೆಚ್ಚು ಚರ್ಚೆಯ ಮೂಲಕ ನಾವು ರೈತರಿಗೆ ಮಂದಟ್ಟು ಮಾಡಿಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ವಿ. ನಾವು ಇದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ ಸರ್. ಅಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ನಮ್ಮ ಪ್ರತಿಭಾ ಮೇಡಮ್ ಅವರು, ಸಹಾಯಕ ಕೃಷಿ ನಿರ್ದೇಶಕರು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಂದ್ರೆ ಕೃಷಿಯಲ್ಲಿ ಮಹಿಳೆ ಎಷ್ಟು ಮಹತ್ವ ಅನ್ನೋದ್ರ ಬಗ್ಗೆ ಬಹಳ ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟಿವಿ ನಾವು. ಅದರಲ್ಲಿ ಕೆಲವು ಕೇಳುಗರು ಪತ್ರನೂ ಬರೆದಿದ್ದಾರೆ ಅದರ ಬಗ್ಗೆ. ಅಂದ್ರೆ ಪುರುಷ ಮತ್ತು ಮಹಿಳೆ ಇಬ್ರು ಎರಡು ಎತ್ತುಗಳಿದ್ದಂಗೆ ಕೃಷಿಯಲ್ಲಿ ಅನ್ನೋದ್ರ ಬಗ್ಗೆ. ಹೌದು ಸರ್, ತಾವು ಹೇಳೋದು ನಿಜ. ಆ ಸರಣಿಯಲ್ಲಿ ಕೂಡ ತುಂಬಾ ಜನಪ್ರಿಯತೆ ಅದು ಪಡ್ಕೊಳ್ತು ಅಂತಾನೆ ಹೇಳ್ಬೋದು. ಬಹಳಷ್ಟು ಜನ ಪತ್ರದ ಮೂಲಕ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಬ್ರು ಬಸವರಾಜ್ ಅಂತೇಳಿ ಜುಂಜುನಕುಂಟೆ ಪರಶುರಾಂಪುರ ಚಳ್ಳಕೆರೆ ತಾಲೂಕಿನವರು ಕೂಡ ಪತ್ರ ಬರೆದಿದ್ದಾರೆ. ಕೃಷಿಯಲ್ಲಿ ಮಹಿಳೆ ಬಹಳ ಮುಖ್ಯ ಪಾತ್ರ ವಹಿಸ್ತಾರೆ, ಮಹಿಳೆ ಮತ್ತು ಪುರುಷರು ರಥದ ಚಕ್ರಗಳಿದ್ದ ಹಾಗೆ ಇಬ್ಬರಿಗೂ ಸಮಾನತೆ ಎಂಬುದು ಬಹಳ ಮುಖ್ಯವಾದ ಅಂಶ ಅಂತ ಹೇಳಿ ಅವರು ಕೂಡ ಪತ್ರ ಬರೆದು ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರ್. ನಾವು ಇನ್ನೂ ಒಂದು ಮಾಹಿತಿಯನ್ನ ನಾವು ಈ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಬಹುದು. ಈ ಮೊಬೈಲ್ ಆಪ್ ಬಳಸೋದು ಹೀಗೆ, ನಾವು ವಿಮೆ ಮಾಡಿಸ್ಬೇಕಾದ್ರೆ ಅಂದ್ರೆ ನಮ್ಮ ಬೆಳೆ ಸಮೀಕ್ಷೆ ಮಾಡಬೇಕಾದ್ರೆ ಅದನ್ನ ಆಪ್ ಯಾವ ರೀತಿ ಬಳಸಬೇಕು, ಅದನ್ನ ನಾವು ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿವಿ. ಅದು ಸಾಕಷ್ಟು ಕೇಳುಗರಿಗೆ ಇಷ್ಟ ಆಯ್ತು ಕೂಡ ಅದು. ಹೌದು ಸರ್, ಈಗ ನನ್ನ ಬೆಳೆ ನನ್ನ ಹಕ್ಕು ಅಂತ ಹೇಳಿ ನಾವೇನು ಈಗ ಕಾರ್ಯಕ್ರಮ ರೂಪಿತ ಆಗಿದೆ. ರೈತರು ತಾವೇ ಬೆಳೆದಂತ ಬೆಳೆಯನ್ನ ಈ ಮೊಬೈಲ್ ಆಪ್ ಮೂಲಕ ಅಪ್ಲೋಡ್ ಮಾಡುವಂತದ್ದು, ನನ್ನ ಬೆಳೆ ನನ್ನ ಹಕ್ಕು, ಅವರೇ ದಾಖಲೀಕರಣ ಮಾಡುವಂತದ್ದು. ಅವರು ಏನು ಬೆಳೆಯನ್ನು ದಾಖಲಿಸ್ತಾರೆ ಅದು ರೈತರ ಪಹಣಿ ಒಳಗೆ ಅದು ದಾಖಲೀಕರಣ ಆಗುತ್ತೆ. ಹಾಗಾಗಿ ಯಾರು ಅವರು ಬೆಳೆದ ಬೆಳೆಯನ್ನು ಇನ್ನೊಬ್ಬರು ದಾಖಲು ಮಾಡದಂಗೆ ಅವರು ಬೆಳೆದಂತಹ ಬೆಳೆಯನ್ನು ಅವರೇ ದಾಖಲು ಮಾಡಿಕೊಡುವಂತಹ ವಿಶೇಷವಾದಂತಹ ವ್ಯವಸ್ಥೆ ಇದಾಗಿದೆ. ಈಗ ನಮ್ಮ ಕಾರ್ಯಕ್ರಮ ಕೇಳಿ ಸಾಕಷ್ಟು ಪತ್ರಗಳು ಬರೆದಿದ್ದಾರೆ ಸರ್. ಆದರೂ ಕಾರ್ಯಕ್ರಮ ಕೇಳಿ ಪತ್ರ ಬರೆದಿರೋಂತರೂ ಕೇವಲ 1% ಅಥವಾ 2% ಅಂತ ಹೇಳ್ಬೋದು ಸರ್. ಆದರೆ ಕಾರ್ಯಕ್ರಮಗಳನ್ನು ಕೇಳ್ತಾರೆ, ಆದರೆ ಯಾರು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಸುಮ್ಮನೆ ಕೇಳಿರ್ತಾರೆ, ಕಾರ್ಯಕ್ರಮ ಬರುತ್ತೆ ಅವ್ರು ಕೇಳ್ತಾರೆ, ಅದರಲ್ಲಿ ಮಾಹಿತಿನೂ ಸಿಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗೆ ಅವ್ರಿಗೆ ಬೇಕಾಗುತ್ತೆ ಅಥವಾ ಅವರಿಗೆ ಏನು ಮಾರ್ಗದರ್ಶನ ಬೇಕಾಗುತ್ತೆ ಅಂತ ರೈತರು ಇಲಾಖೆಯ ಒಂದು ಯೋಜನೆಗಳಿರ್ಬೋದು, ಇಲಾಖೆಯ ಒಂದು ಸೌಲಭ್ಯಗಳಿರ್ಬೋದು ಪಡಿಬೇಕಂದ್ರೆ ಯಾವ ರೀತಿ ಅವರು ತಮಗೆ ಸಂಪರ್ಕಿಸಬಹುದು ಅಥವಾ ಎಲ್ಲಿ ಅವರು ಸಂಧಿಸಬೇಕಾಗುತ್ತೆ? ಈಗ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿ ಹೋಬಳಿ ಒಂದರ ಹಾಗೆ 20 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಅಧಿಕಾರಿಗಳಿದ್ದಾರೆ, ನಂತರ ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಿದ್ದಾರೆ, ವಿಭಾಗೀಯ ಮಟ್ಟದಲ್ಲಿ ಉಪನಿರ್ದೇಶಕರಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ನಾವಿದ್ದೇವೆ. ಹೀಗೆ ನಮ್ಮ ಇಲಾಖೆ ಸದಾ ಕೃಷಿಕರ ಅಭಿವೃದ್ಧಿಗೆ ಮತ್ತು ಏಳಿಗೆಗೆ ನಾವು ದುಡಿಲಿಕ್ಕೆ ಸದಾ ಟೊಂಕ ಕಟ್ಟಿ ನಿಂತಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ಈಗ ನಮ್ಮ ಮೊಬೈಲ್ ಸಂಖ್ಯೆಗಳಿಗಾಗ್ಲಿ ಅಥವಾ ನಮ್ಮ ವೆಬ್ಸೈಟ್ಗಾಗ್ಲಿ ನಮ್ಮ ಇಮೇಲ್ಗಾಗ್ಲಿ ರೈತರು ಏನಾದ್ರು ಕೋರಿಕೆ ಸಲ್ಲಿಸಿದ್ರೆ ಖಂಡಿತ ಅದಕ್ಕೆ ನಾವು ಸ್ಪಂದಿಸ್ತೇವೆ. ಇದು ಪ್ರಕ್ರಿಯೆ ನಿರಂತರವಾಗಿ ನಡೆದಿದೆ. ಇನ್ನೂ ಕೂಡ ಯಾರಿಗಾರು ಮಾಹಿತಿ ಇಲ್ಲ ಅಂತಂದ್ರೆ ತಾವು ಖಂಡಿತವಾಗಿ ಸ್ಥಳೀಯ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ತಾವು ಎಲ್ಲರೂ ಕೂಡ ಪಡ್ಕೊಳ್ಬಹುದಾಗಿದೆ. ಸರ್, ನೇಗಿಲೆ ಜಗಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ತಯಾರು ಮಾಡಿಕೊಂಡು ತಾವು ಹೇಳಿದ್ರೆ ನಮ್ಮಲ್ಲಿರುವಂತಹ ಅಧಿಕಾರಿಗಳು ಬಹಳ ತಯಾರಾಗಿ ಎಲ್ಲದಕ್ಕೂ ಕಮಿಟೆಡ್ ಅಂತ ಹೇಳಿದ್ರೆ ನಮಗೂ ಅಷ್ಟೇ ಸುಲಭ ಆಯ್ತು. ಯಾಕಂದ್ರೆ ಅವರು ಪ್ರತಿಯೊಂದು ಏನ್ ಹೇಳಬೇಕು ಏನ್ ಹೇಳಬಾರ್ದು ಅಂತ ಪಟ್ಟಿ ಸಮೇತ ಮತ್ತೆ ಅದಕ್ಕೇನು ಬರವಣಿಗೆ ಸಮೇತ ಬಂದು ಕಾರ್ಯಕ್ರಮ ಪ್ರಸ್ತುತ ಪಡಿಸ್ತಿದ್ರು. ಹಾಗಾಗಿ ನಮಗೆ ಬಹಳ ಸುಲಭ ಆಗ್ತಿತ್ತು. ಅದರಲ್ಲಿ ಬಹಳಷ್ಟು ವಿಷಯಗಳು ಅಂದ್ರೆ ನಾವೇ ಕೇಳಾರಂತ ಕೆಲವೊಂದು ವಿಷಯಗಳನ್ನ ಅವರು ಅದರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬಗ್ಗೆ ಹೇಳಿ ಸರ್. ಇಲ್ಲ, ನಮ್ಮ ಇಲಾಖೆಯಲ್ಲಿ ತುಂಬಾ ಯುವಕರ ತಂಡನೇ ಇದೆ, ಯುವಕ ಅಧಿಕಾರಿಗಳ ತಂಡನೇ ಇದೆ. ಬಹಳಷ್ಟು ಖುಷಿಯಿಂದ ಪ್ರೀತಿಯಿಂದ ಈ ನೇಗಿಲ ಜಗಲಿ ಕಾರ್ಯಕ್ರಮವನ್ನು ಅವರು ಕಟ್ಟಿಕೊಟ್ಟಿದ್ದಾರೆ. ಪ್ರತಿ ದಿವಸವೂ ಕೂಡ ಈ ಮುಂದಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು, ಯಾವ ವಿಚಾರಗಳನ್ನ ರೈತರಿಗೆ ಮುಟ್ಟಿಸಬೇಕು ಅನ್ನೋದ್ರ ಬಗ್ಗೆ ಅವರವರಲ್ಲೇ ಚರ್ಚೆ ಮಾಡಿಕೊಂಡು ಒಂದು ರಿಹರ್ಸಲ್ ಮಾಡಿಕೊಂಡು ರೈತರ ಭಾಷೆಯಲ್ಲೇನೆ, ಗ್ರಾಮ್ಯ ಭಾಷೆಯಲ್ಲೇನೆ ರೈತರ ಮನಸ್ಸನ್ನು ಮುಟ್ಟುವಂತ ಪ್ರಯತ್ನ ನಮ್ಮ ಎಲ್ಲ ಯುವ ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ತಮ್ಮ ಪರವಾಗಿ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಮ್ಮ ಅಧಿಕಾರಿಗಳಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಸರ್. ಸರಿ, ಕಾರ್ಯಕ್ರಮ ನಾವು ಮುಗಿತಂತ ಹೇಳ್ಬೋದಷ್ಟೇ, ಆದ್ರೆ ಇನ್ನೂ ನಾವು ಸಾಕಷ್ಟು ಮಾಹಿತಿಯನ್ನು ನಾವು ರೈತರಿಗೆ ತಿಳಿಸಿಕೊಡ್ಬೇಕಾಗಿದೆ. ಯಾಕಂದ್ರೆ ಇದು ನಿರಂತರವಾಗಿ ಅರಿತಿರತಕ್ಕಂತ ಒಂದು ಇಲಾಖೆ, ಸಾಕಷ್ಟು ಇರುತ್ತೆ, ಇದಕ್ಕೂ ಕೊನೆ ಅನ್ನೋದು ಇರೋದಿಲ್ಲ. ಯಾವುದೇ ವಿಷಯ ಆಗಲಿ ಎಷ್ಟು ತಿಳಿಸಿದ್ರು ಇನ್ನ ತಿಳ್ಕೊಬೇಕು ತಿಳಿಸಬೇಕನ್ನೋದಂತಿರುತ್ತೆ. ತಮ್ಮ ಮುಂದಿನ ಒಂದು ಯೋಚನೆ ಏನಾದರೂ ಬೇರೆ ಯಾವ ರೀತಿ ಮಾಹಿತಿ ನೀಡಬಹುದು, ನಮ್ಮ ಆಕಾಶವಾಣಿ ಬಳಸ್ಕೊಂಡಾದ್ರೂ ಆಗ್ಬಹುದು, ಬೇರೆ ಮಾಧ್ಯಮಗಳನ್ನಾದ್ರೂ ಬಳಸ್ಕೊಂಡು ಹೇಳ್ಬೋದು ಸರ್. ಇಲ್ಲ, ರೈತರಿಗೆ ತುಂಬಾ ಹತ್ತಿರವಾದಂತಹ ಮಾಧ್ಯಮ ಅಂದ್ರೆ ರೇಡಿಯೋ ಸರ್. ಹಾಗಾಗಿ ಆಕಾಶವಾಣಿಯಲ್ಲಿರ್ತಕ್ಕಂತಹ ತಮ್ಮ ತಂಡ ನಮಗೆ ಬಹಳಷ್ಟು ಸಹಕಾರಗಳನ್ನು ಕೊಟ್ಟಿದೆ. ಕೃಷಿ ಇಲಾಖೆ ಜೊತೆಗೆ ತಾವು ಕೂಡ ಜೊತೆ ಜೊತೆಯಾಗಿ ಹೆಜ್ಜೆಗಳನ್ನು ಹಾಕಿದ್ದೀರಿ. ತಮಗೂ ಕೂಡ ಕೃಷಿ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದ. ಇದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಬರುವ ದಿವಸಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ವಿನೂತನವಾಗಿ ರಚನಾತ್ಮಕವಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ಅಭಿಲಾಷೆ ಇದೆ. ಹಾಗೆ ಮೊದಲಿಗೆ ಹೇಳಿದಾಗೆ ನಮ್ಮಲ್ಲಿ ಯುವಕರ ತಂಡ ಇದೆ. ಆ ತಂಡದ ಜೊತೆಗೆ ಮತ್ತೆ ನಾವು ರೈತರ ಸೇವೆಗೆ ಅವರ ಮನೆ ಬಾಗಿಲಿಗೆ ರೇಡಿಯೋ ಮೂಲಕ ನಾವು ತಲುಪ್ತೀವಿ. ರೈತರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ನಮ್ಮ ಇಲಾಖೆ ಸದಾ ಸಿದ್ದವಾಗಿದೆ ಅನ್ನೋ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ತುಂಬಾ ಧನ್ಯವಾದ ಸರ್, ತಾವು ಇಲ್ಲಿವರೆಗೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನೇಗಿಲ ಜಗಲಿ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಏನಿತ್ತು, ಯಾವ ರೀತಿ ಮಾಹಿತಿಯನ್ನು ತಾವು ಅದರಲ್ಲಿ ರೈತರಿಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದರೆ, ಯಾವ ರೀತಿ ಜನರಿಗೆ ಅದು ಅನುಕೂಲ ಆಯಿತು ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿಯನ್ನ ಇವತ್ತು ತಾವು ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಇದುವರೆಗೂ ನೇಗಿಲ ಜಗಲಿ ಸರಣಿ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀನಿವಾಸ್ ವಿ ಚಿಂತಾಲ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಕಾರ್ಯಕ್ರಮದ ಸಂಯೋಜನೆ ಬಿಎಂ ಪ್ರತಿಭಾ, ಸಹಾಯಕ ಕೃಷಿ ನಿರ್ದೇಶಕರು ದಾವಣಗೆರೆ. ಕೇಳುಗ್ರೆ, ನೇಗಿಲ ಜಗಲಿ ಸರಣಿ ಕಾರ್ಯಕ್ರಮ ಒಟ್ಟು 26 ಕಂತುಗಳಲ್ಲಿ ಮೂಡಿಬಂದಿದೆ. ಕೃಷಿಗೆ ಸಂಬಂಧಿಸಿದ ಅನೇಕ ವಿಷಯಗಳು ಈ ಕಾರ್ಯಕ್ರಮದಲ್ಲಿ ಅಡಕವಾಗಿದ್ದವು. ನಮ್ಮ ಸಾಕಷ್ಟು ಕೇಳುಗರು ಕಾರ್ಯಕ್ರಮಗಳನ್ನು ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರಗಳ ಮೂಲಕ ತಿಳಿಸಿದ್ದಾರೆ. ಸರಣಿಯ ಅತ್ಯುತ್ತಮ ಕೇಳುಗರಾಗಿ ಆಯ್ಕೆಯಾಗಲು ಇದೊಂದು ಸುವರ್ಣ ಅವಕಾಶ. ತಾವು ಮಾಡಬೇಕಾದದ್ದು ಇಷ್ಟೇ, ನೀವು ಕೇಳಿದ ಈ ಸರಣಿಯ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ಕಳುಹಿಸಿ. ಸರಣಿ ಅತ್ಯುತ್ತಮ ಕೇಳುಗ ಬಹುಮಾನವನ್ನ ನಿಮ್ಮದಾಗಿಸಿಕೊಳ್ಳಿ. ಉತ್ತರ ಬರಲಿಕ್ಕೆ ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ನೇಗಿಲ ಜಗಲಿ ಸರಣಿ ಕಾರ್ಯಕ್ರಮ ವಿಭಾಗ, ಆಕಾಶವಾಣಿ, ಸಿಕೆಪುರ, ಕೆಳಗೋಟೆ, ಚಿತ್ರದುರ್ಗ. 577501. ಪ್ರಸ್ತುತಿ ಬಿ ಸಿದ್ದಣ್ಣ, ನೆರವು ಜಗದೀಶ್ ಗೋಪನಹಳ್ಳಿ. ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಈಗ ಪೇಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಹೇಗಿದೆ? ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1876 ರೂಪಾಯಿಗಳು. ಕಡಲೆಕಾಳು ಆವರೇಜ್ ಇಡಿ ಕ್ವಿಂಟಾಲ್ಗೆ ಕನಿಷ್ಠ 4735 ರೂಪಾಯಿಯಿಂದ ಗರಿಷ್ಠ 4737 ರೂಪಾಯಿಗಳು. ಹರಳು ಬೀಜ ಕ್ಯಾಸ್ಟೋರ್ ಸೀಡ್ ಕ್ವಿಂಟಾಲ್ಗೆ 600 ರೂಪಾಯಿಯಿಂದ 6382 ರೂಪಾಯಿಗಳು. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 8282 ರೂಪಾಯಿಯಿಂದ 11209 ರೂಪಾಯಿಗಳು. ಅಲಸಂದೆ ಕೌಪಿಯಾ ವೋಲ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6,212 ರೂಪಾಯಿಗಳು, ಹುರುಳಿಕಾಳು ಕ್ವಿಂಟಾಲ್ಗೆ ಕನಿಷ್ಠ 4,409 ರೂಪಾಯಿಯಿಂದ ಗರಿಷ್ಠ 4,419 ರೂಪಾಯಿಗಳು, ಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ ಕನಿಷ್ಠ 1,725 ರೂಪಾಯಿಯಿಂದ 2,323 ರೂಪಾಯಿಗಳು, ಮೆಕ್ಕೆಜೋಳ ಕ್ವಿಂಟಾಲ್ಗೆ 1,750 ರೂಪಾಯಿಯಿಂದ 2,348 ರೂಪಾಯಿಗಳು, ಸಾಸಿವೆ ಕ್ವಿಂಟಾಲ್ಗೆ 4,800 ಕನಿಷ್ಠ ಹಾಗೂ ಗರಿಷ್ಠ 4,816 ರೂಪಾಯಿಗಳು, ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ 1,300 ರೂಪಾಯಿಯಿಂದ 2,009 ರೂಪಾಯಿಗಳು, ತೊಗರಿ ಕ್ವಿಂಟಾಲ್ಗೆ 2,900 ಕನಿಷ್ಠ ಗರಿಷ್ಠ 2,969 ರೂಪಾಯಿಗಳು. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೀಗಿದೆ. ಹತ್ತಿ ಡಿಸಿಹೆಚ್ ಕನಿಷ್ಠ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಯಿಂದ ಗರಿಷ್ಠ 14,999 ರೂಪಾಯಿಗಳು. ಚನ್ನಗಿರಿಯ ಮಾರುಕಟ್ಟೆ ಧಾರಣೆ, ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 45,499 ರೂಪಾಯಿಯಿಂದ ಗರಿಷ್ಠ 47,500 ರೂಪಾಯಿಗಳು. ದಾವಣಗೆರೆಯ ಮಾರುಕಟ್ಟೆ ಧಾರಣೆ, ಸೇಬು ಕ್ವಿಂಟಾಲ್ಗೆ ಕನಿಷ್ಠ 6,000 ರೂಪಾಯಿಂದ 6,800 ರೂಪಾಯಿಗಳು, ಬೂದುಕುಂಬಳಕಾಯಿ 800 ರೂಪಾಯಿಂದ 1,200 ರೂಪಾಯಿಗಳು, ಬಾಳೆಹಣ್ಣು ಕ್ವಿಂಟಾಲ್ಗೆ 2,700 ರೂಪಾಯಿಂದ 3,200 ರೂಪಾಯಿಗಳು, ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ 1,300 ರೂಪಾಯಿಂದ 1,800 ರೂಪಾಯಿಗಳು, ಹುರುಳಿಕಾಯಿ ಬೀನ್ಸ್ ಕ್ವಿಂಟಾಲ್ಗೆ 4,000 ರೂಪಾಯಿಂದ 5,000 ರೂಪಾಯಿಗಳು, ಬೀಟ್ರೋಟ್ ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,600 ರೂಪಾಯಿಗಳು, ಹಾಗಲಕಾಯಿ ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು, ಸೋರೆಕಾಯಿ ಕ್ವಿಂಟಾಲ್ಗೆ 800 ರೂಪಾಯಿಂದ 1,200 ರೂಪಾಯಿಗಳು, ಬದನೆಕಾಯಿ ರೌಂಡ್ ಲಾಂಗ್ ಕ್ವಿಂಟಾಲ್ಗೆ 400 ರೂಪಾಯಿಂದ 600 ರೂಪಾಯಿಗಳು, ಗೋರಿಕಾಯಿ ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,600 ರೂಪಾಯಿಗಳು, ಎಲೆಕೋಸು ಕ್ವಿಂಟಾಲ್ಗೆ 600 ರೂಪಾಯಿಂದ 800 ರೂಪಾಯಿಗಳು, ಕ್ಯಾರೆಟ್ ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು, ಹೂಕೋಸು ಕ್ವಿಂಟಾಲ್ಗೆ 600 ರೂಪಾಯಿಂದ 800 ರೂಪಾಯಿಗಳು, ಸಪೋಟ ಕ್ವಿಂಟಾಲ್ಗೆ 2,000 ರೂಪಾಯಿಂದ 3,000 ರೂಪಾಯಿಗಳು, ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 9,322 ರೂಪಾಯಿಗಳು, ಸೌತೆಕಾಯಿ ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,600 ರೂಪಾಯಿಗಳು, ನುಗ್ಗೆಕಾಯಿ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,500 ರೂಪಾಯಿಗಳು, ಬೆಳ್ಳುಳ್ಳಿ ಕ್ವಿಂಟಾಲ್ಗೆ 3,000 ರೂಪಾಯಿಂದ 6,100 ರೂಪಾಯಿಗಳು, ದ್ರಾಕ್ಷಿ ಕ್ವಿಂಟಾಲ್ಗೆ 3,000 ರೂಪಾಯಿಂದ 3,500 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ 4,000 ರೂಪಾಯಿಂದ 5,000 ರೂಪಾಯಿಗಳು, ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ 3,660 ರೂಪಾಯಿಂದ 5,740 ರೂಪಾಯಿಗಳು, ಕರ್ಬೂಜ ಕ್ವಿಂಟಾಲ್ಗೆ 1,000 ರೂಪಾಯಿಂದ 2,000 ರೂಪಾಯಿಗಳು, ನವಿಲುಕೋಸು ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,800 ರೂಪಾಯಿಗಳು, ಬೆಂಡೆಕಾಯಿ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,500 ರೂಪಾಯಿಗಳು, ನಿಂಬೆಹಣ್ಣು ಕ್ವಿಂಟಾಲ್ಗೆ 2,600 ರೂಪಾಯಿಂದ 3,200 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ 2,301 ರೂಪಾಯಿಂದ 2,325 ರೂಪಾಯಿಗಳು, ಮೂಸಂಬಿ ಕ್ವಿಂಟಾಲ್ಗೆ 3,000 ರೂಪಾಯಿಂದ 4,000 ರೂಪಾಯಿಗಳು, ಈರುಳ್ಳಿ ಕ್ವಿಂಟಾಲ್ಗೆ 500 ರೂಪಾಯಿಂದ 1,700 ರೂಪಾಯಿಗಳು, ಕಿತ್ತಳೆ ಕ್ವಿಂಟಾಲ್ಗೆ 4,000 ರೂಪಾಯಿಂದ 5,000 ರೂಪಾಯಿಗಳು, ಭತ್ತ ಸಾಧಾರಣ ಕ್ವಿಂಟಾಲ್ಗೆ 2,000 ಕನಿಷ್ಠ ಗರಿಷ್ಠ 2,180 ರೂಪಾಯಿಗಳು, ಪಪ್ಪಾಯಿ ಕ್ವಿಂಟಾಲ್ಗೆ 1,000 ರೂಪಾಯಿಂದ 2,000 ರೂಪಾಯಿಗಳು, ಅನಾನಸ್ ಕ್ವಿಂಟಾಲ್ಗೆ 1,000 ರೂಪಾಯಿಂದ 2,000 ರೂಪಾಯಿಗಳು, ದಾಳಿಂಬೆ ಕ್ವಿಂಟಾಲ್ಗೆ 4,000 ರೂಪಾಯಿಂದ 5,000 ರೂಪಾಯಿಗಳು, ಆಲೂಗಡ್ಡೆ ಕ್ವಿಂಟಾಲ್ಗೆ 1,400 ರೂಪಾಯಿಂದ 1,800 ರೂಪಾಯಿಗಳು, ಮೂಲಂಗಿ ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,600 ರೂಪಾಯಿಗಳು, ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ 1,760 ರೂಪಾಯಿಂದ 1,860 ರೂಪಾಯಿಗಳು, ಹೀರೆಕಾಯಿ ಕ್ವಿಂಟಾಲ್ಗೆ 1,800 ರೂಪಾಯಿಂದ 2,200 ರೂಪಾಯಿಗಳು, ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,600 ರೂಪಾಯಿಗಳು, ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6,270 ರೂಪಾಯಿಗಳು, ಸುವರ್ಣಗಡ್ಡೆ ಕ್ವಿಂಟಾಲ್ಗೆ 2,200 ರೂಪಾಯಿಂದ 2,800 ರೂಪಾಯಿಗಳು, ತೊಂಡೆಕಾಯಿ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,500 ರೂಪಾಯಿಗಳು, ಟೊಮ್ಯಾಟೊ ಕ್ವಿಂಟಾಲ್ಗೆ 400 ರೂಪಾಯಿಂದ 600 ರೂಪಾಯಿಗಳು, ಕಲ್ಲಂಗಡಿ ಕ್ವಿಂಟಾಲ್ಗೆ 1,000 ರೂಪಾಯಿಂದ 2,000 ರೂಪಾಯಿಗಳು. ಬಳ್ಳಾರಿಯ ಮಾರುಕಟ್ಟೆ ಧಾರಣೆ, ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 5,821 ರೂಪಾಯಿಂದ 6,176 ರೂಪಾಯಿಗಳು, ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ 1929 ಎರಡು 1339 ರೂಪಾಯಿಗಳು, ಬೀಟ್ರೂಟ್ ಕ್ವಿಂಟಾಲ್ಗೆ 1200 ರೂಪಾಯಿಂದ 2000 ರೂಪಾಯಿಗಳು, ಕಡಲೆಕಾಳು ಆವರೇಜ್ ಇಡೀ ಕ್ವಿಂಟಾಲ್ಗೆ 4189 ರೂಪಾಯಿಂದ 5254 ರೂಪಾಯಿಗಳು, ಉದ್ದಿನಕಾಳು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6069 ರೂಪಾಯಿಗಳು, ಬದನೆಕಾಯಿ ಕ್ವಿಂಟಾಲ್ಗೆ 800 ರೂಪಾಯಿಂದ 1000 ರೂಪಾಯಿಗಳು, ಎಲೆಕೋಸು ಕ್ವಿಂಟಾಲ್ಗೆ 800 ರೂಪಾಯಿಂದ 1000 ರೂಪಾಯಿಗಳು, ಹೂಕೋಸು ಸ್ಥಳೀಯ ಕ್ವಿಂಟಾಲ್ಗೆ 800 ರೂಪಾಯಿಂದ 1000 ರೂಪಾಯಿಗಳು, ಸೌತೆಕಾಯಿ ಕ್ವಿಂಟಾಲ್ಗೆ 800 ರೂಪಾಯಿಂದ 1000 ರೂಪಾಯಿಗಳು, ನುಗ್ಗೆಕಾಯಿ ಕ್ವಿಂಟಾಲ್ಗೆ 1500 ರೂಪಾಯಿಂದ 3000 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ